ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾಟಿಯನ್ನು ಮಾಡಲಾಗುತ್ತೆ. ಅದೇ ರೀತಿ ಅರಿಶಿನವನ್ನು ಕೂಡ ಆ ಸಂದರ್ಭದಲ್ಲಿಯೇ ಹಾಕಲಾಗುತ್ತೆ. ಇನ್ನು ಕಾಳುಮೆಣಸು, ಏಲಕ್ಕಿ ಇವು ಬಹುವಾರ್ಷಿಕ ಬೆಳೆಗಳು. ಈ ನಿಟ್ಟಿನಲ್ಲಿ ಅವು ಕೂಡ ಹೆಚ್ಚು ಪ್ರಮಾಣದಲ್ಲಿ ಇರುವಂಥದ್ದನ್ನು ನೋಡಬಹುದು. ಸಾಮಾನ್ಯವಾಗಿ ಈ ಸಾಂಬಾರ ಪದಾರ್ಥಗಳಿಗೆ ಬಹಳ ಹಿಂದಿನಿಂದಲೂ ಕೂಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ರೋಗ ಮತ್ತು ಕೀಟಗಳು ಬಾಧಿಸ್ತಾ ಇತ್ತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ರೋಗ ಮತ್ತು ಕೀಟಗಳು ಬಾಧಿಸ್ತಾ ಇದ್ದಾವೆ. ವಿಜ್ಞಾನಿಗಳು ಹೇಳುವಂಥದ್ದೇನಪ್ಪ ಅಂತ ಹೇಳಿದರೆ, ಸರಿಯಾದಂತಹ ಪೋಷಕಾಂಶಗಳ ನಿರ್ವಹಣೆ ಈ ಬೆಳೆಗಳಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಹೆಚ್ಚು ರೋಗಗಳು ಇವತ್ತು ಸಾಂಬಾರ ಪದಾರ್ಥಗಳಲ್ಲಿಯೂ ಕೂಡ ಕಾಣಿಸಿಕೊಳ್ತಾ ಇದೆ. ಕೀಟಗಳು ಕೂಡ ಹೆಚ್ಚು ಪ್ರಮಾಣದಲ್ಲಿ ಕಾಡ್ತಾ ಇದ್ದಾವೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಹೇಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕು, ಯಾವ ಪೋಷಕಾಂಶ ಕಡಿಮೆ ಆದರೆ ಏನೆಲ್ಲ ಸಮಸ್ಯೆ ನಮ್ಮ ಬೆಳೆಗಳಲ್ಲಿ ಕಾಣಿಸಿಕೊಳ್ಳುತ್ತೆ ಅನ್ನುವಂಥದ್ದು, ಅದರ ಜೊತೆಗೆ ಈಗಾಗಲೇ ನಾನು ಹೇಳಿದ ಹಾಗೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಾಂಬಾರ ಬೆಳೆಗಳನ್ನು ಬೆಳೀತಕ್ಕಂತಹ ರೈತರು ಕೂಡ ಇದ್ದಾರೆ. ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಅದನ್ನು ಕೂಡ ಇವತ್ತು ಪರಿಹಾರವನ್ನು ಮಾಡಿಕೊಳ್ಳಬಹುದು. ಕರೆಯನ್ನು ಮಾಡಿ ನೇರವಾಗಿ ವಿಜ್ಞಾನಿಗಳೊಂದಿಗೆ ತಾವು ಸಂವಾದವನ್ನು ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶ್ಪುರದ ದೋಣಿಗಾಲಿನ ಸಮೀಪ ಇರುವಂತಹ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿ ಎ ವಾದಿರಾಜ್ ಅವರು. ವಾದಿರಾಜ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಂಬಾರ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಾವಿವತ್ತು ಮಾತಾಡ್ತಾ ಇದ್ದೇವೆ. ನಮ್ಮ ಕೇಳುಗರ ಕರೆಗಳಿಗೆ ಹೋಗೋದಕ್ಕಿಂತ ಮೊದಲು ಈ ಪೋಷಕಾಂಶಗಳ ನಿರ್ವಹಣೆ ಅಂತ ಅಂದರೆ ಏನು, ಏನೆಲ್ಲ ಪ್ರಧಾನ ಒಂದು ಅಂಶವನ್ನು ಇವು ಈ ಸಾಂಬಾರ ಬೆಳೆಗಳಲ್ಲಿ ವಹಿಸುತ್ತೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ ಡಾಕ್ಟರ್. ಇದು ಈಗ ತುಂಬ ಒಂದು ಉತ್ತಮವಾದಂಥ ಒಂದು ಪ್ರಶ್ನೆ, ಯಾಕೆಂದರೆ ನಿಮಗೆಲ್ಲ ನೀವು ಮೊದಲೇ ಹೇಳ್ದಂಗೆ ಪ್ರಾಸ್ತಾವಿಕ ಭಾಷೆಯಲ್ಲಿ ಹಿಂದೆ ನಾನು ಸಾಂಬಾರು ಮಾಡಿ ಸೇರಿದಾಗ ಈ ಯಾವುದೇ ಈ ನಮ್ಮ ಸಾಂಬಾರ ಬೆಳೆಗಳಿಗೆ ಕಾಯಿಲೆ ಆಗಲಿ ಅಥವಾ ಕೀಟಗಳ ಬಾಧೆ ತುಂಬ ಕಡಿಮೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೆಮಿಕಲ್ ಗೊಬ್ಬರಗಳನ್ನ ಜಾಸ್ತಿ ಉಪಯೋಗಿಸ್ತೀವಿ, ಕೆಲವು ಬ್ಯಾನಾಗಿರುವಂಥ ಕೀಟನಾಶಕ ಮತ್ತು ರೋಗನಾಶಕಗಳನ್ನ ಕೂಡ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಪೋಷಕಾಂಶಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಗಿಡಕ್ಕೆ ಬೇಕಾದ ಎಷ್ಟು ಪ್ರಮಾಣ ಬೇಕು, ಯಾವಾಗ ಬೇಕು, ಅದನ್ನು ಅರಿತು ನಾವು ಈ ಒಂದು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿದರೆ ನಮಗೆ ಒಳ್ಳೆ ರೀತಿಯ ಒಂದು ಉತ್ಪಾದನೆ ಕೂಡ ಚೆನ್ನಾಗುತ್ತೆ ಮತ್ತು ಪರಿಸರ ಕೂಡ ಸರಿಯಾಗುತ್ತೆ. ಈಗ ಏನಾಗಿದೆ ಅಂದರೆ ಹಿಂದೆ ಇದ್ದಂಥ ಈ ಮಣ್ಣಲ್ಲಿರೋಂಥ ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ, ಮೊದಲು ಈ ಕೆಮಿಕಲ್ ಗೊಬ್ಬರಗಳನ್ನು ತುಂಬ ಕಡಿಮೆ ಆಗಿ ಬರೀ ಆರ್ಗ್ಯಾನಿಕ್ ಜಾಸ್ತಿ ಆಗ್ತಾ ಇದ್ರು, ಸಾವಯವ ಗೊಬ್ಬರಗಳಾಗ್ತಿದ್ರು. ಅವಾಗ ಯಥೇಚ್ಛವಾಗಿ ಎರೆಹುಳ ಇರ್ತಿತ್ತು.